ಸೋಮನಗೌಡ ಮುರುಗಪ್ಪೌಡ ಮರಿಗೌಡ್ರ ಅಂತ. ನಾನು ಹುಬ್ಳಿ ತಾಲೂಕು ಅರಳಿಕಟ್ಟಿಯಿಂದ ಬಂದಿದ್ದೇನೆ. ಯಾವಾಗಿದ್ರು ನಾನು ಕೃಷಿಯಲ್ಲೇ ಬಂದವನು, ನನಗೆ ಬೇರೆ ಏನೂ ಬರುವುದಿಲ್ಲ. ಸೋಮನಗೌಡ್ರೆ, ತಾವು 2.5 ಎಕರೆಯಲ್ಲಿ ಪೇರ್ಲೆ ಬೆಳೆಯನ್ನ ಬೆಳೀತಾ ಇದ್ದೀರಿ. ಪೇರ್ಲೆ ಬೆಳೆಯನ್ನ ಬೆಳಿಬೇಕಾದ್ರೆ ಪೂರ್ವದಲ್ಲಿ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೋತೀರಿ ಹೊಲವನ್ನ? ನಾವು ಸರ ಫಸ್ಟ್ಗೆ ರಂಟಿ ಅಂತ ಹೊಡಿತೀವಿ ಸರ್. ಆ ರಂಟಿ ಹೊಡೆದ ನಂತರ ಹೊಲ ಕಾಯಕ 8 ದಿವಸ ಬಿಡ್ತೀವಿ ಸರ್. ಆಮ್ಯಾಲ ನಾವೇನ್ ಮಾಡ್ತೀವಿ, ಕಲ್ಟಿವೇಟರ್ ಅಂತ ಹೊಡಿತೀವಿ ಸರ್. ಅದೇನ್ ಮಾಡ್ತೀವಿ, ಒಳಗಿನ ಕಸ ಎಲ್ಲ ಮ್ಯಾಲ ತಂದು ಬಿಡ್ತದೆ ಸರ್. ಆಮ್ಯಾಲ ನಾವೇನ್ ಮಾಡ್ತೀವಿ ರೀ, ರೂಟರ್ ಅಂತ ಬರ್ತದೆ ಸರ್. ಅಲ್ಲ, ಇದನ್ನೆಲ್ಲ ಯಾವ ತಿಂಗಳಲ್ಲಿ ಪ್ರಾರಂಭ ಮಾಡ್ತೀರಿ? ಭೂಮಿ ಹದ ಮಾಡ್ಕೊಳಕ ಏಪ್ರಿಲ್ ತಿಂಗಳದಾಗ ನಾವು ಚಾಲೂ ಮಾಡ್ತೇವೆ ಸರ್. 1 ತಿಂಗಳ ರೆಡಿ ಮಾಡ್ತೇವೆ ಸರ್. ಯಾಕಂದ್ರೆ ಒಮ್ಮೆ ಕಲ್ಟಿವೇಟರ್ ಹೊಡೆದ್ರೆ 15 ದಿವಸ ನಾವು ಹೊಡಿದಿಲ್ಲ ಸರ್. ಆಮೇಲೆ 15 ದಿವಸ ಆದ ನಂತರ ರೂಟರ್ ಹೊಡ್ತೀವಿ ಸರ್. ರೂಟರ್ ಹೊಡೆದಿಂದ 8 ದಿವಸ ನಾವು ಮತ್ತೆ ಅದ್ರಾಗ ಏನ್ ಮಾಡುದಿಲ್ಲ ಸರ್. ಯಾಕಂದ್ರೆ ಭೂಮಿ ಕಾಯ್ಬೇಕು ಸರ್, ಅದರಲ್ಲಿ ಕ್ರಿಮಿ ಎಲ್ಲ ಹೋಗ್ಬಿಡ್ತದೆ ಬಿಸಿಲಿಗೆ ಸರ್. ಆಮೇಲೆ ನಾವು ಅಷ್ಟನ್ನು ಒಂದು ಸಮ ಮಾಡ್ಕೊಂತೀನಿ ಸರ್. ಸಮ ಮಾಡ್ಕೊಂಡ ನಂತರ ತಿಪ್ಪಿ ಗೊಬ್ಬರ ಅಂತ ಬರ್ತದೆ ಸರ್. ಆ ತಿಪ್ಪಿ ಗೊಬ್ಬರನ ಹೊಲಕ್ಕೆ 1 ಎಕರೆಕ 5 ಟ್ರ್ಯಾಕ್ಟರ್ ಹಾಕ್ತೇನೆ ಸರ್. ಅದನ್ನ ಅಷ್ಟನ್ನು ಮತ್ತೆ ಹೊಳ್ಳಿ ರೂಟರ್ ಹೊಡೆದು ಮಣ್ಣಾಗಿ ಬೇರಿಸ್ತೇನೆ ಸರ್. ಸವಣಾಗಿ ಬೇರಿಸಿಂದ ಆಮೇಲೆ ಅಷ್ಟು ಹೊಲ ಒಂದ್ ಲೆವೆಲ್ ಆಗಿಂದ ಒಂದ ಲೈನ್ ಮಾಡ್ಕೊಂತಾನೆ ಸರ್. ಒಂದ ಲೈನ್ ಏಕ ಸಾಲ್ ಮಾಡ್ಕೊಂತಾನೆ, 10 ಫೂಟ್ಗೊಂದ್ ಅಂತೇಳಿ ಒಂದ್ ಲೈನ್ ಹಾಕೊಂತಾನ್ರಿ. ಆಮೇಲೆ 1 ಮೈ ಆತ್ರಿ ಸರ್, 2 ಮೈ ಮತ್ತ 10 ಫೂಟ್ಗೆ ಅಂತೇಳಿ ನಾವು ಹಿಂಗಿಂಗ್ ಬಿಡ್ತೇನೆ ಸರ್. ಅಂದ್ರೆ ಪೂರ್ವದಲ್ಲಿ ತಾವು ಭೂಮಿಯನ್ನ ಚೆನ್ನಾಗಿ ಹದ ಮಾಡ್ಕೊಂಡ್ ಅದಕ್ಕೆ ಗೊಬ್ಬರ ಹಾಕಿ ಸಂಪೂರ್ಣ ಹದ ಮಾಡಿಟ್ಟಿಂದ ಪೇರ್ಲೆ ಬೆಳೆಯನ್ನ ಬೆಳಿಲಿಕ್ಕೆ ಅದ ಸಿದ್ಧತೆಗೊಳ್ತದೆ. ಹೊಲ ಅಷ್ಟು ರೆಡಿ ಆಗಿಂದ ಲೈನ್ ಮಾಡ್ಕೊಂತಾನೆ ಸರ್. ಲೈನ್ ಮಾಡ್ಕೊಂಡಿಂದ ಹಿಂಗ್ 10 ಫೂಟ್ ಹಿಂಗ್ 10 ಫೂಟ್ ಲೈನ್ ಮಾಡ್ಕೊಂಡು ಅಲ್ಲೇ ಅಗಲ 10 ಫೂಟ್ ಉದ್ದ 10 ಫೂಟ್ 10 ಫೂಟ್ ಚಕ್ ಚೌಕ್ ಮಾಡ್ಕೊಂಡು ಅದರಲ್ಲೇ ಎಲ್ಲಿ ಕತ್ರಿ ಬರ್ತದೆ ಸರ್ ಅಲ್ಲೇ ಸ್ವಲ್ಪ ಸ್ವಲ್ಪ ಸುಣ್ಣ ಹಾಕಿ ಗುರ್ತ ಮಾಡ್ಕೊತಾನೆ ಸರ್. ಗುರ್ತಾತಂದ್ರೆ ಅದರ ಜಗಕ್ಕೆ ನಾವು ಗುಂಡಿ ಕಟ್ತೇನೆ ಸರ್. 1 ಫೂಟ್ ಅಗಲ 2 ಫೂಟ್ ಉದ್ದ ಹಿಂಗ ಗುಂಡಿ ಕಟ್ಕೊಂಡು ಅದರಲ್ಲೇ ಸ್ವಲ್ಪ ಸುಣ್ಣ, ಸ್ವಲ್ಪ ಉಪ್ಪು, ಸ್ವಲ್ಪ ಸರ್ಕಾರಿ ಗೊಬ್ಬರ, ತಿಪ್ಪಿ ಗೊಬ್ಬರ ಅಷ್ಟನ್ನು ಕಲಿಸಿ ಅದರಲ್ಲೇ ಸ್ವಲ್ಪ ಕ್ರಿಮಿನಾಶಕ ಹಾಕಿ ಬೆರೆಸಿ ಒಂದು ಸ್ವಲ್ಪ ಶದಿ ಹಾಕಿ. ಅಲ್ಲ, ಕ್ರಿಮಿನಾಶಕ ಬಳಸ್ತೇನೆ ಅಂದ್ರೆ ಯಾವ್ದು? ಸಾವಯವ ಅಥವಾ ರಾಸಾಯನಿಕ ಗೊಬ್ಬರ ಹಾಕ್ತೀರಿ? ಇಲ್ಲ, ರಾಸಾಯನಿಕ ಗೊಬ್ಬರ ಬಹಳ ಹಾಕೋದಿಲ್ಲ ಸರ್. ಸಾವಯವ ಬಳಸ್ತೀರಿ, ಸಾವಯವ ಗೊಬ್ಬರ ಜಾಸ್ತಿ ಅಂದ್ರೆ ಈ ಅದರಿಂದ ಕಲರ್ ಬರ್ತದೆ ಸರ್ ಕಾಯಿ. ಇದಕ್ಕೆ ಕಲರ್ ಬರೋದಿಲ್ಲ ಸರ್. ರಾಸಾಯನಿಕ ಗೊಬ್ಬರ ಇದು ಭೂಮಿಯನ್ನ ಕಸು ತಗೊಂಡ ಕೊಡ್ತದೆ ಸರ್, ಭೂಮಿ ಫಲವತ್ತತೆ ಮಾಡೋದಿಲ್ಲ. ಇದು ನಮ್ಮ ಸಗಣಿ ಗೊಬ್ಬರ ಆದ್ರೆ ಇದು ಭೂಮಿನ ಫಲವತ್ತತೆ ಮಾಡೋದು. ಎಷ್ಟು ವರ್ಷದಿಂದ ಈ ಪೇರ್ಲೆ ಬೆಳೆಯನ್ನ ಬೆಳೀತಾ ಇದ್ರಿ? ನಾನು 6 ವರ್ಷದಿಂದ ಬೆಳೆಯತ್ತೇನೆ ಸರ್. 6 ವರ್ಷದಿಂದ ಬೆಳಿತೀನಿ, ಒಳ್ಳೆ ಇಳುವರಿ ಬರ್ತದೆ ಸರ್. ಆದ್ರೆ ಹಣ್ಣು ಆಗುವಾಗ ಯಾವುದೇ ಕೀಟನಾಶಕ ಬಳಸುವುದಿಲ್ಲ ಸರ್. ಯಾಕಂದ್ರೆ ಇಫೆಕ್ಟ್ ಆಗತ್ ಸರ್. ನಾನು ರೆಡಿ ಮಾಡಿದ ಔಷಧನ ನಾ ಬಳಸ್ತೇನೆ ಸರ್. ಆದ್ರಿಂದ ನನಗೆ ಕಲರ್ ಬರ್ತದೆ ಸರ್ ಕಾಯಿ. ಯಾರು ಕಾಯಿ ಮಾರಲಿಲ್ಲ ಅಂದ್ರೂ ನನ್ನ ಕಾಯಿ ಮಾರ್ತಾವ ಸರ್. ನನ್ನ ಹಣ್ಣು ಪ್ಯಾಟೆ ಒಟ್ಟ ನಿಂದಿರುದಿಲ್ಲ ಸರ್. ಈ ಏಪ್ರಿಲ್ ತಿಂಗಳಲ್ಲಿ ಹದ ಮಾಡಿದ ನಂತರ ಮುಂದೆ ಸಸಿಗಳನ್ನ ಯಾವಾಗ ನೆಡ್ತಿರ್ತಾವ? ನಾವು ಜೂನ್ ತಿಂಗಳದಾಗ ಸಸಿ ನೆಡ್ತು. ಜೂನ್ ತಿಂಗಳದಾಗ ಮಳಿ ಬರುವಂತ ವಾತಾವರಣ ಸರ್. ಅಂದ್ರೆ ಹದ ಮಾಡಿ ಒಂದ್ 2 ತಿಂಗಳು ಬಿಟ್ಬಿಡ್ತೀವಿ. 2 ತಿಂಗಳು ಬಿಟ್ಬಿಟ್ಟು ಭೂಮಿ ಕಾದು ನೀರು ಬಿಟ್ಟಾಗಣ ಮ್ಯಾಲಿನ ರಸ ಎಲ್ಲ ಬೇರಿ ಹೋತಂದ್ರೆ ಫಲ ಸಾಕ, ಒಂದು ಶಕ್ತಿ ಕೊಡ್ತದೆ ಸರ್. ಪೇರ್ಲೆ ಬೆಳೆಯನ್ನು ಯಾವ ತಳಿಯ ಪೇರ್ಲೆ ಬೆಳೆಯನ್ನು ತಂದು ತಾವು ಹಚ್ತೀರಿ? ನಾನು ಜೀ ವಿಲಾಸ ತಂದು ಹಚ್ಚೀನಿ ಸರ್. ಅದು ಹುಬ್ಳಿ ಮಾರ್ತಿ ಫಾರ್ಮ್ನಾಗ ಸಿಗ್ತದೆ. ಜೀ ವಿಲಾಸ ಸರ್. ಜೀ ವಿಲಾಸನ ತಂದು ಹಾಕಿನಿ, ಅದು ಒಳ್ಳೆ ಇಳುವರಿ ಬಂದತ್ರಿ. 1 ವರ್ಷಕ್ಕೆ 2 ತಿಂಗಳು ಬಂದ್ ಹಾಕತ್ ಸರ್. ಅದು ಒಂದು ಸಸಿಗೆ ಎಷ್ಟು ದುಡ್ಡು ತಗೋತಾರ? ಒಂದು ಸಸಿಗೆ ಅವಾಗ 100 ರೂಪಾಯಿ ತಗೊಂಡಿದ್ರು ಸರ್. ಈಗ 2.5 ಎಕರೆಗೆ ಎಷ್ಟು ಸಸಿಗಳನ್ನ ತಂದಿರ್ತಾವ? 850 ತಗೊಂಡ್ ಸರ್. 850 ಸಸಿಗಳನ್ನ ತಂದು ನಾಟಿ ಮಾಡಿ? ಹ್ಞೂ ಸರ್. ಅದರಲ್ಲಿ ಒಂದು 5 ಸಸಿ ಫೇಲ್ ಆದವು ಸರ್. ಅವು ಉಳ್ಕಿವು ಎಲ್ಲ ಸಕ್ಸಸ್ ಹತ್ತಿದ್ವು. ನಾವು ಮತ್ತೆ ಹೋಗಿ ತಗೊಂಡ್ಬಂದು ಅವನು ಅಷ್ಟು ಹಚ್ಕೊಂಡು ತೋಟ ತುಂಬಿಸ್ಕೊಂಡ್ ರೌಂಡ್ 1 ಸಾಲ ನಿಂಬಿ ಗಿಡ ಮಾಡೀನಿ ಸರ್. ಅದ ಹೊಲದಾಗ ರೌಂಡ್ 1 ಸಾಲ ನಿಂಬಿ ಗಿಡ ಮಾಡಿದ್ರೆ ಹೊರಗಿಂದ ದನ ಬರೋಂಗಿಲ್ಲ, ಮನುಷ್ಯರು ಬರೋಂಗಿಲ್ಲ, ಆ ಮುಳ್ಳಾಗ ಹಾದು ಬರೋ. ನಾ ಏನು ಹೊಲಕ್ಕೆ ಗೇಟ್ ಮಾಡೇನಿಲ್ಲ, ಅಲ್ಲೇ ಹಾದ ಬರ್ಬೇಕು ಸರ್. ಅವರು ಎಲ್ಲಿ ಹೊಲಕ್ಕೆ ಬರಾಕ ಪಡುವಿಲ್ಲ. ಆದ್ರೆ ಹಕ್ಕಿ ಅದು ಬರ್ತಾವಲ್ಲ ಸರ್, ಒಂದು ಡಬ್ಬಿ ಬಾರಿಸ್ಕೊಂತ ನಿಂತು ಬಿಟ್ಟರೆ ಹೋಗಿ ಬಿಡ್ತಾವ ಸರ್. ರಾತ್ರಿ ತೋಲ್ಬಾಲಿ ಬರ್ತದೆ ಸರ್. ಅಲ್ಲಿ ಹೊಲದಾಗ ಒಂದು ಲಾಟಾನ ಹಚ್ಚಿಟ್ಟು ನಾವು ಇದು ಮಾಡಿದ್ರೆ ಅದು ಬರೋದಿಲ್ಲ ಸರ್. ಸಸಿಯನ್ನ ನೆಟ್ ಮೇಲೆ ಯಾವಾಗ ತಾವು ಅದಕ್ಕೆ ನೀರು ಹಾಯಿಸ್ತೀರಿ, ಯಾವಾಗ ಗೊಬ್ಬರಗಳನ್ನ ಹಾಕ್ತೀರಿ? ಅದ ಮೇನ್ ಸರ್ ಇದ. ಯಾಕಂತಂದ್ರ ಯಾವ ಟೈಮ್ದಾಗ್ರ ನೀರ್ ಹಾಸಿ ಯಾವ ಟೈಮ್ದಾಗ ಮಾಡಿದ್ರ ಬರುದಿಲ್ಲ ಸರ್. ಅದು ಅದಕ್ಕೆ ಬೇಕಂದಿದ್ದನ್ನ ಗಪ್ಪನ ಆಗ್ಲೇ ಮಾಡ್ಲೇಬೇಕು. ನಾವು ಮಾಡುದ ಇದನ್ ಸರ್ ಕೃಷಿ, ಮತ್ ಅದ್ರ ಕಡೆಗೆ ಅಲಕ್ಷ್ಯ ಮಾಡಿಬಿಟ್ರ ಅದು ನಮಗ್ ಫಲ ಕೊಡುದಿಲ್ಲ ಸರ್. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಭೂಮಿ ಆರಾಕತ್ತಂದ್ರ ಅದ್ರ ಗಿಡದೊಳಗ ಹಣ್ಣು ಕಾಯಿ ಹೀಚು ಇತ್ತಂದ್ರ ಅವಾಗ ಅಲಕ್ಷ್ಯ ಎಂದು ಮಾಡಬಾರ್ದು ಸರ್. ಯಾಕಂದ್ರ ಅದು ನಿಶಕ್ತ ಆತಂದ್ರ ಅದು ಉದುರಿ ಬೀಳು ಪೊಸಿಷನ್ ಬರ್ತೈತಿ. ಗಿಡದೊಳಗಿನ ಹಣ್ಣು ಕಾಯಿ ಉದುರಿ ಬೀಳು ಪೊಸಿಷನ್ ಬರ್ತೈತಿ, ಮತ್ತು ನಮ್ಗ ರಸ ರಸ ಅನ್ನೋಂಗ್ ಬರುದಿಲ್ಲ. ಆ ಟೈಮ್ದೊಳಗ ನಾವು ತಿಪ್ಪಿ ಗೊಬ್ಬರನ ಅಗ್ದಿ ಅವಶ್ಯವಾಗಿ ಹಾಕ್ತಿವಿ. 15 ದಿವಸಕ್ಕೊಮ್ಮೆ ನೀರ್ ಸತತ್ ಬಿಡ್ತೀವಿ. ನಾವು ರೌಂಡ್ ಅದಕ್ಕೆ ಆಲಿ ಮಾಡ್ಕೊಂಡೇವಿ. ಒಮ್ಮೆ ಬಿಟ್ವಿ ಅಂದ್ರ 2 ದಿನ ಆಲಿ ಒಳಗ ನೀರ್ ಇರ್ತೈತಿ ಸರ್. ಅದ ನೀರ್ ಹೋಗಿ ನಾವು 1 ಇಂಚ್ ಹಸಿ ಒಳಗ್ ಹೋತಂದ್ರ ಗಪ್ಪನ ನಾವು ನೀರ್ ಬಿಟ್ಟು ಬಿಡ್ತೀವಿ ಸರ್. ನೀರ್ ಬಿಟ್ಟಾಗ ಅದು ಮತ್ತಷ್ಟು ಚಿಗಾಕ್ ಚಲೋ ಆಗತ್ತೆ. ಅದ್ ಚಿಗೀತಂತಂದ್ರ ಮತ್ ಮಗ್ಗಿ ತಗೊಂತೈತಿ ಸರ್. ಆಮೇಲೆ ಮಗ್ಗಿ ತಗೊಂತಂದ್ರ ಕಾಯಿ ಅದು ಇಬ್ಬಣ್ಣಿ ಬಿತ್ತಂತಂದ್ರ ನಾವು ಪೈಪ್ ಹಚ್ಚಿ ನೀರ್ ಸ್ಪಾಸ್ಟ್ ಹೋಗಂಗ್ ಮಾಡಿ ಗಿಡಕ್ಕೆಲ್ಲ ಹಿಡಿತೀವಿ ಸರ್. ನಾವು ಗಿಡಕ್ಕೆ ಹೊಡೆದ್ವಿ ಅಂದ್ರ ಅದು ಇಬ್ಬಣ್ಣಿ ಎಲ್ಲ ಜಳ ಜಳ ತೊಳ್ಕೊಂಡು ಹೋಗ್ಬೇಕು ಸರ್. ಇಲ್ಲಾಂತಂದ್ರ ಅಂಟಂಟ್ ಆಗಿ ಅದು ಮೂಪು ಉದುರಿಸುವ ಪರಿಸ್ಥಿತಿ ಬರ್ತೈತೆ ಸರ್. ಅದನ್ನ ಉದುರದಂಗ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅಂದ್ರ ಒಂದು ಗಿಡಕ್ಕೆ ಜಾಸ್ತಿ ನಮ್ಗೆ ಕಾಯಿ ಸಿಗತೈತಿ, ಅದ ಕಲರ್ ಜಾಸ್ತಿ ಬರ್ತೈತಿ. ಈ ನಾವು ಮಾಡೋ ಗೊಬ್ಬರದಿಂದ, ನಾವು ಮಾಡೋ ಔಷಧದಿಂದ ಇದರಿಂದ ಜಾಸ್ತಿ ಫಲ ಕೊಡ್ತೈತೆ ಹೊರತು ನಾವು ಪ್ಯಾರ್ಲ ಗಿಡ ಹಚ್ಚೇವಿ ಬಿಡು ಬರ್ತೈತಿ ಬಿಡು ಅಂತ ತಿಳ್ಕೊಂಡು ನಾವು ಎಲ್ಲರ ಅಡ್ಡಾಡಿದ್ರೆ ಅದು ಬರೋದಿಲ್ಲ ಸರ್. ಮತ್ತೊಟ್ಟು ನಾವು ಇಲ್ದಲ್ಲಿ ಹುಳ ತಗೊಂಬಂದು ಹೊಲ್ದಾಗ ಬಿಟ್ಕೊಂಡಂಗ್ ಸರ್. ಅದು ಸೋಮನಗುಡ್ರಿ, ಈಗ ತಾವು ಪೇರ್ಲೆ ಬೆಳೆಯನ್ನ ಬೆಳೀತಾ ಇದ್ದೇನೆಂದ್ರೆ ಈ ಪೇರ್ಲೆ ಬೆಳೆಗೆ ಯಾವ ಗೊಬ್ಬರಗಳನ್ನ ಹಾಕ್ತೀರಿ, ಯಾವ ರೀತಿ ಗೊಬ್ಬರಗಳನ್ನ ತಯಾರು ಮಾಡ್ಕೋತೀರಿ? ಫಸ್ಟ್ಗೆ ತಿಪ್ಪಿ ಗೊಬ್ಬರ ರೀ. ತಿಪ್ಪಿ ಗೊಬ್ಬರನ ಹೊಲ್ದಾಗ ಬ್ಯಾಸಿಯಾಗ ಅಲ್ಲೊಂದ್ ಗುಂಪಿ ಅಲ್ಲೊಂದ್ ಗುಂಪಿ ಕಡದ ಇಟ್ಕೊಂಡಿರ್ತೇವ್ರಿ ನಾವು, ಇಳ್ಕೊಂಡಿರ್ತೇವ್ರಿ ಹೊಲ್ದಾಗ. ಅದು ಒಳೆ ಹೂವು ಮೂಪು ಇದ್ದ ಟೈಮ್ದಾಗ ಅರ್ಧರ್ಧ ಬುಟ್ಟಿ ಒಂದೊಂದು ಗಿಡಕ್ಕೆ ಹಾಕೋತ ಹೋಗಿರ್ತೀವಿ ಸರ್. ಆಕಳ ಗೋಮಂತ್ರ ಸರ್, ಅದನ್ನ ಒಂದ್ ಟಾಕಿದಾಗ ಹಾಕಿ ಇಟ್ಕೊಂಡಿರ್ತೀವಿ ಸರ್. ಜೀವಾಮೃತ ತರಾರಿ ಸರ್. ಅದ್ರಾಗ ಒಂದ್ ಟಾಕಿಕ 12 ಸತ್ತಿ ಒಡೆದ್ ಹಾಕಿರ್ತೇನೆ ಸರ್. ಕೋಳಿ ಮೊಟ್ಟೆನ ಅದ್ರೊಳಗ ಒಡೆದ್ ಹಾಕಿರ್ತೇವ್ರಿ. ನಮ್ಮ ಮನಿಯೊಳಗ ಆಕಳ ಅದು ಇಳಿದಿರ್ತಾವಲ್ ಸರ್, ಅದ್ರ ಮಾವಸು ಬೀಳ್ತತಿ, ಅದನ್ನ ಅದ್ರೊಳಗ ಹಾಕಿರ್ತೀವಿ ಸರ್. ತಿಪ್ಪ್ಯಾಗ ಹೋಗುದು ಅಲ್ಲಿ ಚೆಲ್ಲಿ ಇಲ್ಲಿ ಚೆಲ್ಲಿ ಮಾಡುದಿಲ್ರಿ, ವೇಸ್ಟ್ ಮಾಡುದು. ಅದನ್ನ ಅದ್ರೊಳಗ ಹಾಕಿಟ್ಟಿರ್ತೀವ್ರಿ. ಉಷ್ಟು 41 ನಿಮಿಷ ಕಳ್ಯಾಕ ಇಟ್ಬಿಟ್ನಿ ಅಂದ್ರ ಸರ್ ಅದೇನ್ ಮಾಡ್ತತಿ, ಭಯಂಕರ ನಾರಾಕ್ ನಿಂತು ಬಿಡ್ತೈತಿ ಸರ್. ಅದ್ರ ಕೂಡ ಮತ್ತೊಂದ್ ಜೊತೆಗೆ ಒಂದ್ ಟಾಕಿ ನೀರ್ ಹಾಕ್ತೀವ್ರಿ ಸರ್. ಹಾಕಿ ಒಂದ್ ಗಿಡಕ್ಕ 1 ಲೀಟರ್ ಅದನ್ನ ತಗೊಂಡು ರೌಂಡ್ ಗಿಡಕ್ ಹಾಕ್ತೀವಿ ಸರ್. ಅದನ್ನ ಹಾಕಿದ್ವಿ ಅಂದ್ರ 8 ದಿನ ನೀರ್ ಬಿಡುದಿಲ್ಲ ಸರ್. ನಾವು ನೆಲ ಒಣಗ್ಬೇಕ್ರಿ ಸರ್. ಅದು ಸ್ವಲ್ಪ 1 ಇಂಚ್ ಹಸಿ ಒಳಗ್ ಹೋತಂದ್ರ ಇದನ್ ರೌಂಡ್ ಹಾಕಿರ್ತೀವಲ್ ಸರ್, ನೀರ್ ಗಪ್ಪನ ಬಿಟ್ವಿ ಅಂದ್ರ ಆ ಒಣಗಿದ ನೆಲಕ್ಕ ಈ ಹಾಕಿದ ನಾವು ಜೀವಾಮೃತಕ್ಕ ಗಪ್ಪನ ಒಳಗ್ ನೀರ್ ತಗೊಂಡ್ಬಿಡ್ತೈತಿ ಸರ್. ಅದು ಆ ಗಿಡ ಫಲ ಸಾಕ ಭಾರಿ ಚಾನ್ಸ್ ಹಾಕತ್ತೆ ಸರ್. ಆಮೇಲೆ ನಾವು ಗಿಡಕ್ಕ ಔಷಧ ಹೊಡಿತೀವ್ರಿ ಸರ್. ಔಷಧ ಹೊಡಿತೀವಲ್ ಸರ್ ಅಗದಿ ಚಂದ ಬಂದ್ಬಿಡ್ತೈತಿ. ನಾವು ಬೆಲ್ಲ ಎಣ್ಣಿ ಎಲ್ಲಾನು ಕೂಡಿಸಿ ಒಂದ್ ಜೀವಾಮೃತ ಮಾಡಿಕೊಂಡು ಅದನ್ನ ಯಾವಷ್ಟು ಪ್ರಮಾಣದಾಗ ಹಾಕಿ ತಯಾರು ಮಾಡ್ತೀರಿ? ಅದನ್ನ 5 ಕೆಜಿ ಬೆಲ್ಲ ಹಾಕಿರ್ತೇನೆ, 8 ಕೆಜಿ ಸೋಯಾಬಣ ನೆನಾಕಿರ್ತೇನೆ ಸರ್. ನೆನಾಕಿ ಅದನ್ನ ಅರಿತೀವಿ ಸರ್, ಒಳಕಲ್ ಅಂತ ಹೇಳ್ತೈತಿ. ಅದ್ರಾಗ ಹಾಕಿ ತಿರುವಿ ಅದನ್ನ ಟಾಕಿದಾಗ 40 ನಿಮಿಷ ಕಳಾಕ್ತೇನೆ ಸರ್. ಆ ಕಳಾಕಿದ್ದು ಅಗದಿ ನಮಗ ಆ ಬಾಯಿ ತೆಗೆದ್ರೆ ಸಾಕು ಅಷ್ಟು ವಾಸನೆ ಬರ್ತೈತಿ ಸರ್. ಆ ಟೈಮ್ದಾಗ ಅರಿಬ್ಯಾಗ ಹಾಕಿ ಸೋಸ್ತೇನೆ ಸರ್. ಅರಿಬ್ಯಾಗ ಹಾಕಿ ಸೋಸ್ದಾಗ ಅದಷ್ಟು ಜಳ ಜಳ ತಿಳಿ ಬರ್ತೈತಿ ಸರ್. ಅದನ್ನ ಅಷ್ಟು ಅರಿಬ್ಯಾಗ ಬಂದಿದ್ದನ್ನ ಬಡ್ಡಿ ಹಾಕ್ತೇನೆ ಸರ್. ಈ ಸೋಸಿ ತಿಳಿಯಾಗಿ ಬಂದಿದ್ದನ್ನ ಪಂಪ್ನ್ಯಾಗ ಹಾಕ್ತೇನೆ ಸರ್. ಎಣ್ಣೆ ಸ್ಪ್ರೇ ಮಾಡ್ತೇನೆ, ಟ್ಯಾಂಕ್ನ್ಯಾಗ ಹಾಕೊಂಡು ಸ್ಪ್ರೇ ಮಾಡ್ತೇನೆ. 18 ಲೀಟರ್ ನೀರಿಗೆ 1 ಲೀಟರ್ ಹಾಕ್ತೇನೆ ಸರ್. ಅದು 1 ಲೀಟರ್ ಹಾಕಿ ಗಿಡಕ್ಕೆಲ್ಲ ಸ್ಪ್ರೇ ಮಾಡಿಬಿಟ್ರೆ ಇವು ಬೆಳೆ ನೊಣ ಬರುದಿಲ್ಲ ಸರ್. ಅದು ಇದ ಹಣ್ಣಿನ್ಯಾಗ ಹುಳ ಮಾಡತೈತಲ್ರಿ, ಹೆಣ್ಣು ಹುಳ ಅಂತ ಬರ್ತೈತಿ ಸರ್, ಅವು ಏನು ಬರುದಿಲ್ರಿ, ಇರಿ ಬ್ಯಾಗುದಿಲ್ರಿ. ಮತ್ತೆ ಈ ಪೇರ್ಲೆ ಗಿಡಕ್ಕೆ ಬರ್ತಕ್ಕಂತ ಎಲೆ ಚುಕ್ಕೆ ರೋಗನು ಹತೋಟಿ ಮಾಡ್ತಾ ಇದ್ದ ಹತೋಟಿ ಮಾಡ್ತೈತಿ ಸರ್. ಆಕಳ ಗೋಮಂತ್ರ ಏನೈತಲ್ರಿ ಸರ್, ಭಾರಿ ಕಾಕ್ ಇರ್ತೈತಿ ಸರ್, ಭಾರಿ ಕಾಕ್ ಇರ್ತೈತಿ, ಅಷ್ಟ ಶುದ್ಧ ಇರ್ತೈತಿ. ನಾವು ಇವನ್ ಏನೈತಲ್ರಿ ಅಂಗಡಿಯಾಗ ಸಿಗ್ತಾವಲ್ರಿ ಔಷಧ, ಅವನ್ನ ಜಾಸ್ತಿ ತರೋದಲ್ರಿ. ಯಾಕಂತಂದ್ರ ನಾವು ಮಾಡುದ ಇದ ದಂಧೆ, ನಾವು ಇದನ್ ಬಿಟ್ಟರೆ ನನಗೆ ಮತ್ತೊಂದು ಏನು ಬರುದೇ ಇಲ್ರಿ. ನಾನು ಸ್ವಂತ ನಾ ಮಾಡ್ಕೊಳ್ಳೋದ್ರಿಂದ ನನಗೆ ಖರ್ಚು ಕಡಿಮೆ ಬರ್ತದೆ ಸರ್. ಅಂಗಡಿಯಾಗಿಂದ ತೊಗೊಂಬಂದ್ಬಿಟ್ರೆ ಇದನ್ನ ತೊಗೊಂಬರೋದು ಅಲ್ಲಿ ಹೋಗಿ ಹಾಕೋದು ಸರ್, ಇದ ಅದ್ರದ್ದು ಖರ್ಚು ಜಾಸ್ತಿ ಬರ್ತೈತ್ರಿ. ಈಗ ಅಂಗಡಿಯಾಗ ನಾ ಅಣ್ವರಪ್ಪ ಇವತ್ತು ನನಗೆ ಇವನೇನು ಮಾಡೋದು ಆಗಿಲ್ಲ ಅಂದಾಗ ಅಂಗಡಿಯಾಗ ತರೋದು ಗದಿ ಸವಿ ಅಂದ ಸಣ್ಣ ಔಷಧ ತರ್ತೇನೆ. ಅದನ್ನಷ್ಟೇ ತೊಗೊಂಬಂದು ಒಂದು ಸಲ ಏನಾರ ಸಿಂಪಡಿಸಿ ಮಾಡಿದ್ರೆ ನನಗೆ ಟೈಮ್ ಸಿಕ್ತಂದ್ರೆ ಮತ್ತೆ ನಾ ತರೋದಿಲ್ಲ. ಈ ಪೇರ್ಲೆ ಬೆಳಿಗ್ಗೆ ಯಾವ್ಯಾವ ರೋಗ ಬರ್ತಾವ ಅಂತೀರಿ? ಈ ಪೇರ್ಲ ಬೆಳಿಗ್ಗೆ ಯಾವ ರೋಗ ಅಂತಂದ್ರೆ ಜಾಸ್ತಿ ಬರೋದು ಸರ್ ಬೆಳೆ ನೋಣ ಸರ್. ಅದು ಬೆಳೆ ನೋಣ ಎಲಿ ಬುಡದಾಗಿರ್ತದೆ ಸರ್. ಅದು ಹೌದು. ಈ ಮ್ಯಾಗ ನಾವು ಎಣ್ಣೆ ಹೊಡೆದ್ವಿ ಅಂದ್ರೆ ಅದಕ್ಕೆ ಮುಟ್ಟುವುದಿಲ್ಲ ಸರ್ ಅದು ಆ ನೋಣ. ಅದೇನ್ ಮಾಡ್ತತಿ ಸಂಜೆ ಹೊತ್ತ ಮುಂಜಾನೆ ಮಧ್ಯಾಹ್ನದಾಗ ಸುಮ್ಮನೆ ಕುಂಟು ಬಿಡ್ತದೆ ಸರ್. ಮಧ್ಯಾಹ್ನದಾಗ ಹಾರಾಡೋದಿಲ್ರಿ ಅದು ಆ ಹುಳ. ಅದು ಎಲ್ಲಿ ಬುಡದಾಗ ಇರ್ತದೆ ಯಾಕಂದ್ರ ಆ ಎಲಿ ಬುಡದಲ್ಲಿ ತತ್ತಿಗಳನ್ನ ಇಟ್ಟಿರ್ತತಿ. ಅದು ಏನ್ ಮಾಡ್ತತಿಪ್ಪ ಅಂದ್ರೆ ಅಂಟ್ಕೊಂಡಿರ್ತತಿ ಅದಕ್ಕೆ. ಹೌದು ಸರ್. ಅದಕ್ಕ ಅದು ಏನಾಗತ್ತಂದ್ರ ಅದು ಅಂಟ್ಕೊಂಡು ರಸ ಹೀರ್ತತಿ. ಎಲಿದು ಪೂರ್ತಿ ಶಕ್ತಿಯನ್ನ ಅದು ತಗೊಂಡ್ಬಿಡ್ತತಿ. ಇದರಿಂದ ಎಲಿಗಳ ರಸ ನಾಶವಾಗಿ ಅಲ್ಲಿ ಎಲಿ ಏನಾಗತ್ತಂದ್ರ ಒಂಥರ ಮುದುಡ್ಕೊಳ್ತ. ಆ ಮುದುಡ್ಕೊಂಡಿಂದ ಈ ಕೀಟದಿಂದನ ಈ ಎಲಿ ಮೇಲೆಲ್ಲ ಚಿಕ್ಕ ಚಿಕ್ಕ ರೋಗದು ಈ ತರ ಕಾಣಿಸ್ಕೊಳ್ತವು. ಹಿಂಗಾಗಿ ಬೆಳೆ ಫಸಲು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಕೀಟ ಬಾಧೆಗಳನ್ನ ನಾವು ತಡೆಯೋದ್ರಿಂದ ಒಳ್ಳೆ ಬೆಳೆಗಳನ್ನ ಪಡಿಬಹುದು ಮತ್ತೆ ಹೆಚ್ಚು ಆದಾಯನ್ನು ಪಡಿಬಹುದು. ಈ ಬೆಳೆ ನೋಡಕ್ ಏನೈತಲ್ ಸರ್, ಇದಕ್ಕ ನಾನು ಏನ್ ಮಾಡ್ತೇನ್ರಿ ಸಂಜೆ ಮುಂದೆ ಎಣ್ಣೆ ಹೊಡಿತೀನಿ ಸರ್. ಮುಂಜಾನೆ ಹೊಡೆದ್ರೆ ಇಬ್ಬನಿ ಇರ್ತೈತಿ ಸರ್, ಅದು ಗಪ್ಪನ ತಳಗ್ ಬಿದ್ದು ಬಿಡ್ತೈತಿ. ಸಂಜೆ ಮುಂದೆ ಎಣ್ಣೆ ಹೊಡೆದ್ರಿಂದ ಈ ಬೆಳೆ ನೋಣ ಸಂಜೆ ಮುಂದೆ ಬಹಳ ಈ ಗಿಡದಿಂದ ಆ ಗಿಡಕ್ಕೆ ಹೋಗುದು, ಆ ಗಿಡದಿಂದ ಆ ಗಿಡಕ್ಕೆ ಹೋಗುದು ಮಾಡ್ತಿರ್ತದೆ ಸರ್. ಅದು ಆವಾಗ ಎಲಿ ಬುಡದಾಗ ಹಿಂಗ ನಾಜಲ್ ತಿರುವಿ ಎಣ್ಣೆ ಹೊಡೆದಿಂದ ಅದ್ ಹರಾಡಕ್ ನಿಲ್ತೈತಿ ಸರ್. ಮ್ಯಾಗೊಮ್ಮೆ ಹಿಂಗ ನಾವು ಕೈ ಮಾಡಿ ಹೊಡೆದು ಬಿಟ್ರೆ ಅದಕ್ಕೆ ಸಿಡಿತೈತಿ ಸರ್. ಒಮ್ಮೆಗೆ ನಾಶ ಆಗುದಿಲ್ಲ ಸರ್. ಒಮ್ಮೆ ಈಗ ಇವತ್ತು ಹೊಡೆದ್ವಿಲ್ಲ ಸರ್, ಎರಡು ದಿವಸ ಬಿಟ್ಟು ಮತ್ತೊಮ್ಮೆ ಪ್ರೇ ಮಾಡಿಬಿಟ್ರೆ ಸೊಕ್ಕ ಕಂಟ್ರೋಲ್ ಆಗತ್ತೆ ಸರ್. ನಾವು ಒಮ್ಮೆಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಯಾವ್ದು ಆಗುದಿಲ್ಲ ಸರ್. ಅದು ಎರಡು ಸರಿ ನಾವು ಸಿಂಪರಣೆ ಮಾಡಿದಾಗ ಈ ಹುಳ ಹತೋಟಿಗೆ ಬಾಳ ಬರ್ತದೆ. ಇಲ್ಲ ಅಂತಂದ್ರೆ ನಮ್ಮನ್ನೇನ್ ಮಾಡ್ತತಿ, ನಾವು ಮಣ್ಣು ಎಣ್ಣೆ ಹೊಡೆದನ್ ಬಿಡು ಇವತ್ತು ಯಾಕೆ ಹೊಡಿಬೇಕು ಅಂತ ತಿಳ್ಕೊಂಡು ನಾ ಅಲಕ್ಷ್ಯ ಮಾಡಿನಿ ಅಂದ್ರೆ ಅದು ಒಂದ್ ಇದ್ದಿದ್ದು ಮರನೇ ದಿವಸ ಆಡಕತ್ರಿ, ಎರಡು ಇದ್ದಿದ್ದು ಮೂರ್ ಆಕತ್ರಿ. ಎಣ್ಣೆ ಹೊಡೆದ್ರು ನಂದ ಸತ್ತಿಲ್ಲಲ್ಲ, ಯಾಕ ನಾನು ಸಂಪೂರ್ಣ ಅದನ್ನ ನಾಶ ಮಾಡೇನೋ ಇಲ್ಲೋ ಮೊದಲು ಚೆಕ್ ಮಾಡ್ಬೇಕ್ರಿ. ಅಂದ್ರೆ ಮುಖ್ಯವಾಗಿ ಈ ಪೇರಳೆ ಬೆಳಿಗ್ಗೆ ನಾವು ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ನೀರಿನ ನಿರ್ವಹಣೆ ಅಂದ್ರೆ ಯಾವ ಕಾಲಕ್ಕೆ ಅದಕ್ಕೆ ನೀರು ನಾವು ಒದಗಿಸಬೇಕು ಅನ್ನೋದನ್ನ ಅರ್ಥಕೊಂಡು ಅದಕ್ಕೆ ನೀರು ಹಾಯಿಸಿ ಈ ಪೋಷಕಾಂಶಗಳನ್ನು ಒದಗಿಸಿದಾಗ ಅಂದ್ರೆ ಈ ಗೊಬ್ಬರಗಳನ್ನು ಕೊಡೋದಾಗಿರ್ಬೋದು ಈ ತರ ಮೇಲ್ಗೊಬ್ಬರವಾಗಿ ನಾವು ಕೊಟ್ಟಾಗ ಗಿಡಗಳು ಚೆನ್ನಾಗಿ ಬೆಳೀತಾವ ಸಸಿಗಳು, ಹಿಂಗಾಗಿ ಬೆಳೆ ಜಾಸ್ತಿ ಆದಾಯನು ತರ್ತಾವ. ತಾವು ಪೇರ್ಲೆಯನ್ನ ಬೆಳೀತಾ ಇದೀರಲ್ಲ, ಒಂದು ಗಿಡ ಎಷ್ಟು ಪೇರ್ಲೆ ಹಣ್ಣುಗಳನ್ನ ಕೊಡ್ತದಂತೀರಿ? ಒಂದ್ ಗಿಡ ಏನೈತಲ್ಲ ಸರ್, ಅದು ನಾವು ಸರಿಯಾಗಿ ಟೈಮ್ಗೆ ಕೊಟ್ವಿ ಅಂದ್ರೆ 50 kg ಮಟ ಬರ ಸರ್. ನಾವು ಅಲಕ್ಷ್ಯ ಮಾಡಿದ್ವಿ ಅಂದ್ರೆ ನಾವು ಏಟು ದುಡಿತೇವಿ ಅಟ ಕೊಡ. ಸರಿಯಾದ ಪೋಷಣೆ ಮಾಡಿದ್ರೆ ಒಂದು ಗಿಡದಿಂದ 50 kg ಆದ್ರೂ ತೆಗಿಬಹುದು. ಹೌದು ಸರ್. ಯಾಕಂದ್ರೆ ನಾನು 50 kg ತೆಗದನಿ, ಒಂದ್ ಹಣ್ಣು 1 kg ಇಂದ ಹಿಡ್ಕೊಂಡು 1/2 kg 1 kg ಮಟ ತೆಗದನಿ ಸರ್. ಒಂದ್ ಹಣ್ಣು ಹಿಂಗ ತಕ್ಕಡಿಯಾಗಿ ಇಟ್ಬಿಟ್ರೆ 1 kg ಬಂದತ್ ಸರ್. ಅಷ್ಟು ಪ್ರಮಾಣ. ಯಾಕಂತಂದ್ರ ಅದು ಮೊದಲು ಏನಾಗಿರ್ತೈತಲ್ ಸರ್ ಕಾಯಿ, ಆ ಹಣ್ಣು ಉಬ್ಬಿ ಬಿಡ್ತೈತ್ ಸರ್. ಯಾಕಂದ್ರ ನಾವು ಬುಡದಾಗ ತಿಪ್ಪಿ ಗೊಬ್ಬರ ಹಾಕಿರ್ತೀವಿ, ನಾವು ಸ್ಪ್ರೇ ಮಾಡಿರ್ತೀವಿ, ಎಲಿ ಮುಖಾಂತರನ ತೊಗೊಂಡ್ಬಿಡ್ತೈತ್ ಸರ್. ಆಮೇಲೆ ಮ್ಯಾಲ ಮಳಿ ಇರ್ತೈತಿ, ಮಳಿ ಇರ್ಲಿಲ್ಲ ಅಂದ್ರೂ ನಾವು ಸ್ಪ್ರಿಂಕ್ಲರ್ ಹಚ್ಚಿಬಿಡ್ತೀವ್ರಿ ಸರ್. ನಾವು ಬೋರ್ಲಿಂದ ಡೈರೆಕ್ಟ್ ಸ್ಪ್ರಿಂಕ್ಲರ್ ಹಚ್ಚಿಬಿಡ್ತೀವಿ. ಸ್ಪ್ರಿಂಕ್ಲರ್ ಹಚ್ಚೋದ್ರಿಂದ ಹಾರಾಡು ಹುಳ ಆಗಲಿ ಆ ಕಾಯಿ ಮ್ಯಾಲ ಕಚ್ಚು ಬರೋದಿಲ್ಲ ಸರ್. ಕಾಯಿ ಮ್ಯಾಲ ಇವು ಹುರು ಕಾಲಿ ಏನು ಬರುದಿಲ್ಲ ಸರ್. ಅದು ನಾವು ಎಲಿ ತೋರಿಸುವಂತ ಇರ್ಬೇಕು ಸರ್. ಅದನ್ನ ನಾವು ಮಳಿ ಹೋಗೈತಿ ಬಿಡು, ಬುಡದಾಗ ನೀರು ಬಿಟ್ಟೇವಿ, ಅದಕ್ಕೇನಾಗುದು ಅಂತಂದ್ರೆ ಹೀಟ್ಗೆ ಸತ್ಯಕ್ಕೆ ಗಿಡ ಸ್ವಲ್ಪ ನರ್ಮ್ ಆಗತ್ತೆ ಸರ್. ಅಂದ್ರೆ ಈಗ ನೀವು ಬೆಳೀತಕ್ಕಂತ ಜೀವಿಲಾಸ್ ತಳಿ ಏನದಲ್ಲ, ಇದು ಬಿಳಿ ಬಣ್ಣದ್ದಾಗಿರುತ್ತೆ. ಹೌದು ಸರ್. ಹಣ್ಣು? ಹೌದು ಸರ್. ಬೇರೆ ಬೇರೆ ತಳಿಗಳು ಇದಾವಲ್ಲ, ಯಾಕೆ ತಾವು ಜೀವಿಲಾಸ್ನ ಬೆಳೀತಾ ಇದ್ದೀರಿ? ಕೆಂಪದು ಹಚ್ಚಬಹುದಿತ್ತು ನಾವು, ಕೆಂಪದು ಸ್ಯಾಂಪಲ್ ಅಂತ. ಬಿಳಿ ಬಣ್ಣದ ಏನು ಪೇರ್ಲ ಇದೇನೋ ಇದರಲ್ಲೇನೆ ಇನ್ನು ತೈವಾನ್ ತಳಿಗಳು ಇದಾವ, ಲಕ್ನೋ 49, ಇದನ್ನು ಬಿಳಿದ ಇದು. ಹೌದು ಸರ್. ಬಿಳಿ ಹಣ್ಣಿಗೆ ಸಂಬಂಧಪಟ್ಟಿದ್ದ. ಹೌದು ಸರ್. ಬೇರೆ ಬೇರೆ ತಳಿಗಳು ಇದಾವ, ಅವನ್ನ ತಾವು ಯಾವತ್ತು ಪ್ರಯತ್ನ ಮಾಡಿಲ್ವಾ? ಅವು ಸ್ವಲ್ಪ ನೀರ್ ಕಡಿಮೆ ಇದ್ರೂ ಬರ್ತಾವ ಸರ್. ಅವು ಇದಕ್ಕೆ ಜೀವಿಲಾಸಕ್ಕ ಜಾಸ್ತಿ ನೀರ್ ಬೇಕು. ಇದು 6 ತಿಂಗಳಿಂದ ಹಿಡ್ಕೊಂಡು 12 ತಿಂಗಳ ಮಟ ಕಾಯ್ಕೊಡತ್ತೆ ಸರ್ ನಮ್ಗೆ. ಅಂದ್ರೆ ಹೆಂಗಂದ್ರೆ ಈಗ ನಮ್ ತೋಟ ಚಲುವಾತು, ಕಾಯಾಗ ಚಲುವಾತು, ಈಗ ನಾವು ಹಣ್ಣು ತಕ್ಕೊಳಕ್ ಚಲು ಮಾಡೀವಿ, 8 ತಿಂಗಳ ಮಟನು ನಮ್ಗೆ ಹಣ್ಣು ಕಡಿಮೆ ಆಗೋದು ಸರ. ಮುಂದೆ ಎರಡು ತಿಂಗಳು ಏನೈತೆ ಅಲ್ಲ ಸರ, ಎರಡು ತಿಂಗಳು ಅಷ್ಟ ಬಂದಾಕತಿ. ಆ ತಳಿಗಳು ಏನದವಲ್ಲ ಸರ, ಈಗ ನೀವು ಹೇಳಿದಿರಲ್ಲ ತೈವಾನ್ ಆತು, ಲಕ್ನೋ ಆತು, ಇವೆಲ್ಲ ಏನ್ ಮಾಡ್ತಾವ ಅಂದ್ರ ಆರು ತಿಂಗಳು ಗ್ಯಾಪ್ ಹಾಕಲ್ಲ ಸರ್, ಇವು ಆರು ತಿಂಗಳು ಇವು ಗ್ಯಾಪ್ ಉಳಿದು ಬಿಡ್ತಾವ. ಆ ಟೈಮ್ದಾಗ ನಾವು ಏನ್ ಮಾಡ್ಬೇಕು ಸರ್, ನಮ್ಗೆ ಕಂಟಿನ್ಯೂ ಕೆಲಸ ಬೇಕಲ್ಲ, ನಮ್ಗೆ ಕಂಟಿನ್ಯೂ ಬರ್ತದೆ ಸರ್. ಅಲ್ಲ, ಒಂದು ಸಲ ಪೇರ್ಲೆ ಬೆಳೆಯನ್ನ ಬೆಳೆದ್ರೆ ಎಷ್ಟು ವರ್ಷದವರೆಗೂ ಗಿಡಗಳನ್ನ ಕಾಯ್ಕೋಬಹುದು ಅಂತೀರಿ? ನಾವು ಗಿಡ ಹೊಲದಾಗ ನೆಟ್ಟಿವಿ ಅಂದ್ರ ಅದನ್ನ ತಾರೀಖ್ ಹಚ್ಚಿಟ್ಟಿರ್ತೀವಿ, ಆ ವರ್ಷ ಹಚ್ಚಿಟ್ಟಿರ್ತೀವಿ ಸರ್. ಅದನ್ನ 15 ವರ್ಷಕ್ಕೆ ತೆಗೆದ್ರು. 15 ವರ್ಷದವರೆಗೂ ನಾವು ಸತತವಾಗಿ ಇದರದ ಬೆಳೆಯನ್ನ ಅನುಭವಿಸಬಹುದು. ಹ್ಮ್ ಸರ್, 15 ವರ್ಷದ ನಂತರ ಬರ್ತದ ಸರ್, ಆದ್ರೆ ಸಣ್ಣ ಕಾಯಿ ಹಾಕಿ ಇಳುವರಿ ಕಡಿಮೆ ಆಗ್ತದೆ. ಇಳುವರಿ ಕಡಿಮೆ ಆಕತಿ. ಒಂದ್ ಗಿಡ ಬಿಟ್ಟು ಮೂರನೇ ಗಿಡ ಸಿಡಾ ಇದು ಒಣಗಾಕ್ ನಿಲ್ತತಿ. ಹಿಂಗಾಗಿ ಅದನ್ನ ಸಂಪೂರ್ಣ ತೆಗೆದು ಬಿಡ್ತೀವಿ. ತೆಗೆದಿಂದ 5 ವರ್ಷ ನಾವು ಗಿಡ ಹಚ್ಚೋದಿಲ್ಲ ಸರ್. ಅಲ್ಲ, ಈ ಪೇರ್ಲೆ ಬೆಳೆಯಲ್ಲಿ ಅಂತರ ಬೇಸಾಯನ್ನು ಮಾಡಬಹುದಾ? ಹೇಗೆ ಮಾಡಬಹುದು ಸರ್? ಗಿಡ ಸಣ್ಣವಿದ್ದಾಗ 5 ಫೂಟಿನ ಒಳಗಿದ್ದಾಗ ಮಾಡಬಹುದು ಸರ್. 5 ಫೂಟಿನ ಒಳಗಿದ್ದಾಗ ನಮ್ಗ ಹವಾ ಆಡತತಿ, ಅಲ್ಲಿ ಬಿಸಿಲು ಬೀಳ್ತತಿ, ಅಲ್ಲಿ ಯಾವ್ದೋ ಪೀಕ್ ಹಾಕಿದ್ರು ಬರ್ತತಿ. ನಾವು ಎಣ್ಣೆದು ಸ್ಪ್ರೇದು ಜಾಸ್ತಿ ಮಾಡ್ಕೊಂತ ಹೋದ್ರ ಅದು ಬರ್ತತಿ. ಗಿಡ 7 ಫೂಟ ಆಗಿ ಹೊತ್ತಿನಾಗ ನಾವು ಬ್ಯಾರೆ ಪೀಕ್ ಮಾಡಕ್ ಹೋದ್ವಿ ಅಂದ್ರ ಅದ ಅಷ್ಟು ನಮ್ಗೆ ಜಿಡುಪಾಗಿರ್ತದೆ, ಗಾಳಿ ಬೆಳಕಿನ ಕೊರತೆ ಆಗುತ್ತೆ. ಈ ಹಾರ್ಯಾಡು ಬೆಳೆ ನೋಣಪಣ ಏನದವಲ್ಲ ಸರ್, ಇವಷ್ಟು ಅದಕ್ಕೆ ಮುಕ್ಕರ್ಕೊಂಡ್ ಬಿದ್ವು ಅಂದ್ರ ನಮ್ಗೆ ಇದು ಲಾಭ ಆಗುದಿಲ್ಲ, ಅದು ಲಾಭ ಆಗುದಿಲ್ಲ. ಈಗ ತಾವು ಪೇರ್ಲೆ ಬೆಳೀತಾ ಇದಿರಲ್ಲ, ಈ ಪೇರ್ಲೆ ಬೆಳೆ ಬೆಳೆಯೋದ್ರಿಂದ ಆದಾಯ ಹೇಗಿದೆ ಅಂತೀರಿ? ಇದನ್ನ ನೋಡಿ ಸರ, ನಾವು ಗಿಡ ನಮ್ದು 10 ಕೂರಿಗೆ ಹೊಲ ಐತಿಪ್ಪ ಅಂತಂದ್ರು ನನಗ್ ಎಷ್ಟು ನಿಗ್ತತೆ ಅಷ್ಟ ಮಾಡ್ಕೋ. ಅಷ್ಟು ಹೊಲ ಮಾಡಬಾರ್ದು. ಅಷ್ಟು ಹೊಲ ಮಾಡಿದ್ರ ನಾವು ಬೆಳೆದಂತ ಬೆಳಿನ ಬ್ಯಾರೆ ದಾರಿ ಗುತ್ತಿಗೆ ಕೊಡ್ಬೇಕಾಗತ್ ಸರ್. ಅವರು ಅರ್ಧಕ್ಕರ್ಧ ಕೇಳ್ತಾರ ಸರ್. 1000 ರೂಪಾಯಿ ಅದ್ರೊಳಗೆ ಉಪ್ಪನ್ನು ಬರುವಂತದನ್ನ 500ಕ್ಕೆ ಕೇಳ್ತಾರ ಸರ್. ನಾವ್ ಹೆಂಗ್ ಕೊಡಕತ್ ಸರ್? ಅವ್ರು ನಾವು ಸ್ವಂತ ಬೆಳೆದು ನಾವು ಸ್ವಂತ ಮಾರಾಟ ಮಾಡ್ಬೇಕು. ನಾವು ನಮ್ಮ ಗಾಡಿಯಾಗ ಹೇರ್ಕೊಂಡು ಹೋಗಿ ಸಂತಿ ಇದ್ದಲ್ಲೇ ಅದನ್ನ ಹಚ್ಚಿ ನಾವು ಒಂದ ತರ ಮಾಡುವಲ್ಲಿ ನಮ್ಗೆ ದೊಡ್ಡ ಉಪ್ಪನ್ನು ಬರುತ್ತೆ ಸರ್. ಈ ಬೆಳೆದಂತ ಪೇರ್ಲೆ ಹಣ್ಣುಗಳನ್ನ ತಾವು ಕೆಜಿಗಂಟ್ಲಿ ಕೊಡ್ತೀರಾ? ಯಾವ ತರ ಮಾರುಕಟ್ಟೆಗೆ ಒದಗಿಸ್ತೀರಾ ಅದನ್ನ? ಅದನ್ನ ನಾನು ಅಷ್ಟನ್ನು ಇವತ್ತ 10 ಟ್ರೇ ನಂದು ಆಗೈತೆ ಅಂತಂದ್ರ ನಾನು ಒಂದ್ ಸಂತಿ ಹೋಗ್ತೇನೆ ಸರ್. ದಿವಸ ಒಂದ್ ಸಂತಿ. ನಮ್ಮ ಹುಲವಾರದ ಊರಾಗೂ ಸಂತಿ ಅದಾವ ಸರ್. ಅದನ್ನ ಒಂದ್ ಗಾಡಿಯಾಗ ಹಾಕೊಂಡು 10 ಟ್ರೇ ತಗೊಂಡು ಹೋದ್ರ ಒಂದ್ ಸಂತಿಯಾಗೂ ನಾವು ಹೊಳಿತಂದಿಲ್ಲ ಸರ್. ಯಾವಾಗ ನೀವು ಸಂತಿಗೆ ಹೋಗ್ಬೇಕಂತೀರಿ ಅವಾಗ ಮಾತ್ರ ಪೇರ್ಲೆ ಹಣ್ಣನ್ನ ಬಿಡಿಸೋದು? ದಿನ ಬಂದ ಬಿಡ್ತದ ಸರ್. ಅದು ನಮ್ಗೆ ಅಗ್ದಿ ಕಡಿಮೆ ಸಿಕ್ಕತ್ತರ ಅಂದ್ರೆ ಒಂದ್ 5 ಟ್ರೇ ಸಿಗ್ತೈತಿ. ಜಾಸ್ತಿ ಹೊಂಡುವಾಗ 20-25 ಆಕತಿ. ಒಂದ್ ಟ್ರೇಗೆ ಎಷ್ಟು ಸಿಗುತ್ತೆ ನಮಗೆ? ಒಂದ್ ಟ್ರೇಕ್ 500 ರೂಪಾಯಿ ಅಂತೂ ಅಗ್ದಿ ಸೊಕ್ ಸಿಗ್ತದೆ. ಅಂದ್ರೆ ಇದ್ರಲ್ಲಿಂದ ವಾರ್ಷಿಕ ಆದಾಯ ಎಷ್ಟಿದೆ ತಮಗೆ? ಕಂಟಿನ್ಯೂ ಮಾಡ್ತಾನಲ್ಲ ಸರ್, ಒಂದ್ ದಿವಸ ಮಾರಿ ರೊಕ್ಕ ತಗೊಳ್ಳುವಂತ ಪೀಕ್ ಅಲ್ಲ ಸರ್. ಅದ ಅದನ್ನ ಅಷ್ಟನ್ನು ಹಚ್ಚಿಟ್ಟಾಗ 2 ಎಕರೆಕ ಒಂದ್ 3 ಲಕ್ಷ 3.5 ಲಕ್ಷ ರೂಪಾಯಿ ಆಕತಿ. ಅದ್ರ ಹಿಂದೆ ನನ್ನ ದುಡಿಮೆ ಇರ್ತದೆ. ನೀವು ಶ್ರಮ ಯಾವ ತರ ಪಡ್ತೀರೋ ಅದ್ರ ಮೇಲೆ ಆದಾಯ ಸಿಗುತ್ತೆ. ಹೌದ್ ಸರ್. ಆದ್ರೇನ ನಮ್ಗ ಕಾಯಂ ನಮ್ಗೆ ದಂಧೆ ಇದೆ. ನಾವ ಹೋಗಿ ಸ್ವಂತ ಮಾರೋದ್ರಿಂದ ಈಗ ಇಲ್ಲಿ ಬೇರೆ ಬೇರೆದಾರು ತಂದಿರ್ತಾರ ಸರ್. ನಮ್ಮ ಹಣ್ಣು ಆಗು ಮಟ ಅವ್ರ ಹಣ್ಣು ತಸಕ್ ತೊಳದಲ್ಲ ಯಾರು, ಯಾಕಂದ್ರ ಇವ ರೈತ ಬೆಳೆದ ತೊಂಬಂದಾನ, ಇವ ಹೆಚ್ಚು ಕಡಿಮೆ ನಮಗ್ ಕೊಡ್ತಾನ. ಅವ್ರಿಗ ಕಾಯಿ ತೋಳಿಲ್ಲ ಅಂದ್ರು ನನ್ನ ಕಾಯಿ ಒಂದ್ ಸಂತ್ಯಾಗು ಹೊಳಿ ಬಂದಿಲ್ಲ, ಎಲ್ಲ ಚೊಕ್ಕ ಮಾರ್ದ. ಯಾಕಪ್ಪ ಅಂದ್ರ ಇವತ್ತಿನ ಕಾಲದಲ್ಲಿ ನಾವು ಯಾವುದೇ ರೈತರಾಗಿರ್ಬೋದು, ನೀವಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಮ್ಮ ಸುತ್ತಮುತ್ತಲ ಇರತಕ್ಕಂತ ರೈತರು ಈ 10 ಹಲವಾರು ಬೆಳೆಗಳನ್ನ ಬೆಳೆದಲ್ಲಿ ಅಂದ್ರೆ ಬಹುಬಗೆಯ ಬೆಳೆಗಳಿಂದ ನಿರಂತರ ಆದಾಯವನ್ನು ನಾವು ವರ್ಷದುದ್ದಕ್ಕೂ ನೋಡಬಹುದು. ಮತ್ತೆ ಈ ಪೇರ್ಲೆ ಬೆಳೆ ಒಂದ ಅಂತಲ್ಲ, ಬೇರೆ ಜಾತಿಯ ತೋಟದ ಇತರೆ ಹಣ್ಣುಗಳನ್ನು ಬೆಳೆಯೋದ್ರಿಂದ ಲಾಭ ಇದೆ. ಅದ್ರ ಜೊತೆಗೆ ನಾವು ಇತರೆ ಬೆಳೆಗಳನ್ನ ಬೆಳೆಯೋದ್ರಿಂದ ಹೆಚ್ಚು ಲಾಭಗಳನ್ನ ಪಡ್ಕೋಬಹುದು. ಹೌದ್ ಸರ್. ಈಗ ನನಗೆ ಮುಂದ 2 ತಿಂಗಳಿಗೆ ನನ್ನ ತೋಟ ಸ್ವಲ್ಪ ಹಣ್ಣು ಕಡಿಮೆ ಆಗೈತಿ ಅಂತ ನನ್ ಕಂಡು ಬಂತಂದ್ರ ನಾವು ಮಗ್ಗಲಾಗ ಮೆಣಸಿನ ಗಿಡ ಆಗ್ಲಿ ಬೇಡ ಟಮಾಟಿ ಆಗ್ಲಿ ಇಂಥವೆಲ್ಲ ಹಚ್ಕೊಂಡ್ಬಿಡ್ತೇನೆ ಸರ್. ನಾನು ಈ ಪೇರ್ಲೆ ಅಲ್ದನ ಮತ್ತೆ ಯಾವ ಬೆಳೆಗಳನ್ನ ಬೆಳಿತೀರಿ ತಾವು ಹೊಲದಲ್ಲಿ? ನಾನು ಟೊಮ್ಯಾಟೊ ಹಚ್ತೇನ್ರಿ ಸರ್, ಟೊಮ್ಯಾಟಿ ಬೆಳಿತೀನಿ, ಆಮೇಲೆ ಮೆಣಸಿನ ಗಿಡನು ಹಚ್ಚತೇನ್ರಿ. ತರಕಾರಿ ಬೆಳಿತೀನಿ? ತರಕಾರಿ ಬೆಳಿತೀನಿ. ತರಕಾರಿನ ಈ ಪೇರ್ಲೆ ಹಚ್ಚಿರಲ್ಲ ಇಲ್ಲಿ ಬೆಳೆಯಂಗಿಲ್ಲ? ಇಲ್ರಿ, ಇದ್ರಾಗ ಬೆಳೆದಿಲ್ಲ, ಸಣ್ಣ ಇದ್ದಾಗ ಇದ್ರಾಗ ಬೆಳೆದಿನಿ ಸರ್. ಲವಣಿ ತಗೊಂಡ್ ಬೆಳಿತೀರಾ? ಬೆಳಿತೀನಿ ಸರ್. ಎಷ್ಟು ಎಕರೆ ಲವಣಿ ತಗೊಂದಿರಿ? ನಾವು 1 ಎಕರೆ ತಗೊಂತೇನ್ರಿ. 1 ಎಕರೆ ಅಂದ್ರ ಈ ತೋಟದ ಕೂಡ ನನಗೆ ಅಷ್ಟು ಕವರ್ ಆಗತ್ತೆ. ಅಂದ್ರೆ 1 ಎಕರೆಕ್ಕೆ ಲವಣಿ ಎಷ್ಟು ಕೊಡ್ತೀರಿ ತಾವು? ನಾವು 12,000 ಮಟ ಕೊಡ್ತೇನೆ ಸರ್. ಅಂದ್ರ ನನಗೆ ಲಾಭ ಆಗತ್ತೆ ಸರ್. ಜಾಸ್ತಿ ಆದ್ರೆ ಅದ್ರದ ಅದಕ್ಕೆ ಒಮ್ಮೆಮ್ಮೆ ಪೀಕ್ ಲುಕ್ಸಾನಿ ಆಗಿಬಿಡ್ತದೆ ಸರ್, ಒಮ್ಮೆಮ್ಮೆ ಲಾಭ ಆಕತಿ. ಇದು ಮಿನಿಮಮ್ ರೇಟ್ ಆಗತ್ತೆ, ಒಂದ್ ವರ್ಷಕ್ಕೆ 12,000 ರೂಪಾಯಿ ಕೊಡ್ತೇನೆ ಸರ್. ಅಂದ್ರೆ ಈಗ ನಿಮ್ಮ ಕೃಷಿ ಬದುಕಿನಲ್ಲಿ ನಿಮ್ಮ ಏನು ತಾವು ಪೇರ್ಲೆ ತೋಟಗಾರಿಕೆಯನ್ನು ಮಾಡ್ಕೊಂಡಿದ್ದೀರಲ್ಲ, ಈ ಒಂದು ಪೇರ್ಲೆ ಬೆಳೆ ಬೆಳಿಬೇಕಾದ್ರೆ ತಮ್ಮ ಮನೆಯಲ್ಲಿ ತಮ್ಮ ಜೊತೆಗೆ ಯಾರ್ಯಾರು ಕೈ ಜೋಡಿಸ್ತಾರೆ? ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಬರ್ತಾರ ಸರ್, ನಮ್ಮ ಅಣ್ಣ ತಮ್ಮರು ಬರ್ತಾರ ಸರ್, ಅವರು ಜಾಸ್ತಿ ಬರೋದಿಲ್ರಿ. ತೋಟದೊಳಗ ಅವಾಗ ಅನುಭವ ಇರೋದು ಅವನ ಮಾಡಲಿದ್ರೆ ಚಂದ ಕತ್ತದ ಅಂತ ತಿಳ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಎದ್ದಿರ್ತೇನೆ ಸರ್. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ತೋಟಕ್ಕೆ ಹೋದ್ನಂದ್ರೆ 12 ಗಂಟೆ ಮಟ ನಾ ಹಣ್ಣು ಹರಿತೀನಿ ಸರ್. 12 ಗಂಟೆದಿಂದ ಮನೆಗೆ ಬಂದು ಜಳಕ ಮಾಡಿ ಊಟ ಮಾಡಿ ನಾ ಹಣ್ಣು ತೊಗೊಂಡು ಹೋಗ್ಬೇಕಂದ್ರೆ 2 ಗಂಟೆ ಆಗತ್ತೆ ಸರ್. ನನಗೆ 8 ತಾಸು ಟೈಮು ಸಿಗ್ತತಿ. ಮತ್ತೆ ಯಾರನ್ನು ಜಾಸ್ತಿ ಕರ್ಕೊಂಡ್ರೆ 1 ಕ್ಯಾಳು ಲುಕ್ಸಾನ್ ಮಾಡಿ ನಾನ ಮಾಡಿನಿ ಅಂದ್ರೆ ನನಗೆ ನಂಬಿಕೆ ಸರ್. ಮಂದಿ ಕರ್ಕೊಂಡ್ರೆ ಈ ಹಣ್ಣು ಹರಿಬೇಕಾಯ್ತು ಇದನ್ನೇ ಖರೀದಿ ಸಂತಿ ಒಳಗೆ ನನಗೆ ಯಾವ ಹಣ್ಣು ಮಾರಿದ ಕಿಮ್ಮತ್ತೈತಿ, ಈ ಹಣ್ಣು ದೌಡ್ ಮಾರ್ತತಿ ಅನ್ನೋದು ನನಗೆ ಗೊತ್ತು ಸರ್. ಯಾಕೆ ಸತತ ನಾ ಮಾರ್ತಾನೆ ಅಲ್ರಿ ಸರ್, ಈ ಹಣ್ಣಾದ್ರೆ ದೌಡ್ ದೌಡ್ ಮಂದಿ ತಗೊಂತಾರ, ಈ ಹಣ್ಣು ತಗೊಳ್ಳೋದಿಲ್ಲ, ಇದನ್ಯಾ ಖರೀದಿ ಅಂತೇಳಿ ಅವ್ರಿಗೆ ಅನ್ನೋದಕ್ಕಿಂತ 2 ತಾಸು ನಾನು ಮೊದಲೇ ಕೆದ್ದು ದೌಡ್ ಹೋಗಿ ಹರಿದು ಬಿಟ್ಟನಂದ್ರೆ ನಾನು ಹಣ್ಣು ತೊಕ್ಕ ಈ ಸಂತ್ಯಾಗ ಮಾರ್ತತಿ ಅನ್ನೋದು ನನ್ನ ಖಾತ್ರಿ ಆಗ್ಬಿಡುದು. ಅದಕ್ಕಾಗಿ ನಾನು ಜಾಸ್ತಿ ಆಳು ಹಚ್ಚೋದಿಲ್ಲ ಸರ್. ಆಮೇಲೆ ಗೊಬ್ಬರನು ಈ ಗೊಬ್ಬರ ಹಿಂಗ್ಯಾಕೆ ಹಾಕಿದಿ ಹಿಂಗ್ಯಾಕೆ ಹಾಕಿದಿ ಅಂತೇಳಿ ಅವ್ರಿಗೆ ಅನ್ನೋದಕ್ಕಿಂತ ಒಂದ್ ದಿವಸ ನನಗೆ ತ್ರಾಸ ಆಗೋಲ್ಲ, ದೌಡ್ ಎದ್ದು ನಾನ ಹಾಕ್ತೇನೆ ಸರ್. ಈ ತಿಪ್ಪೆ ಗೊಬ್ಬರ ಮಾಡಿನಂದ್ರಲ್ಲ, ನಮ್ಮ ಮನೆಯಲ್ಲಿ ಎಷ್ಟು ದನಕರಗಳದವು? 4 ಆಕಳದಾವ್ ಸರ್, 4 ಆಕಳದಾವು, 2 ಎಮ್ಮೆಗೊಡ್ಡದಾವ್ ಸರ್. ಅದ್ರದ್ದು ಏನು ಸಗಣಿ ಬರ್ತೈತಿ ಸರ್, ಎರೆಹುಳ ತೊಟ್ಟಿ ಅಂತೇಳಿ ಒಂದು ತೊಟ್ಟಿ ಮಾಡೇನಿ ಸರ್. ಅದ್ರೊಳಗೆ ಎರೆಹುಳ ಬಿಟ್ಟಿರ್ತೇನೆ ಸರ್. ಈ ಕಸ ಸಗಣಿ ಅದ್ರಾಗ ಹಾಕಿದ್ವಿ ಅಂತಂದ್ರೆ ಅದು ಎರೆಹುಳುಗಳು ಅದನ್ನ ಸೂಸ್ ಮಾಡ್ತಾವ ಸರ್. ಆ 2 ತಿಂಗಳ ಅದಕ್ಕೆ ನಾವು ಮತ್ತೆ ಗೊಬ್ಬರ ಹಾಕೋದಿಲ್ಲ ಸರ್, ಬೇರೆ ಕಡೆಗೆ ಹಾಕ್ತೇನೆ. ಅಷ್ಟೊಳಗಂದ್ರೆ ಇದನ್ನ ಸೂಸ್ ಮಾಡಿಬಿಡ್ತಾವ. ಇದನ್ನ ಚೀಲದಾಗ ತುಂಬಿ ಹೊಲದಾಗ ಅಲ್ಲೊಂದು ಚೀಲ ಹೋಗದ್ ಬಿಟ್ಟಿರ್ತೀನಿ. ಎರೆಹುಳ ಗೊಬ್ಬರನು ಸಿಗುತ್ತೆ? ಸಿಗುತ್ತೆ, ನಾನು ಸ್ವಂತ ಮಾಡ್ಕೊಂಡು. ಈ ತರಕಾರಿ ಬೆಳಿತೀನಿ ಅಂದ್ರಲ್ಲ, ತರಕಾರಿಯಿಂದ ಎಷ್ಟು ಲಾಭ ಅದ ತಮಗೆ? ತರಕಾರಿಯಿಂದ ಲಾಭ ಐತೆ ಸರ್, ಲಾಭ ಐತೆ. ಆದ್ರ ಹಂತ ಹಂತವಾಗಿ ನಾ ಮಾಡ್ಕೊಂಡ್ರಿ. ಟಮಾಟಿ ಹಚ್ಚಿದ್ನಿಲ್ರಿ, 10 ಗುಂಟೆ ಹಚ್ಚಿದ್ನಿ ಅಂದ್ರ 10 ಗುಂಟೆ ಇನ್ನೇನು ಚಲೋ ಆಕತಿ ಅಂದ್ಕೊಡ್ದನ ಮತ್ತೊಂದು ಮೆಣಸಿನ ಗಿಡ ಹಚ್ಚಿರ್ತೇನೆ. ಆ ಮೆಣಸಿನ ಗಿಡ ಚಲೋ ಆತನ್ಗೊಡ್ದಾನಂತಂದ್ರ ಬಾಜು ಮುಳುಗಾಯಿ ಗಿಡ ಹಚ್ಚಿರ್ತ. ಅದ ಬಂದಾದಾಗ ಈ ಚಲೋ ಇರ್ತತಿ, ಇದು ಬಂದಾದಾಗ ಆ ಚಲೋ ಇರ್ತತಿ. ಕೆಲಸ ನನ್ ಕಂಟಿನ್ಯೂ. ಒಂದು ಮುಗಿಯೋದ್ರೊಳಗೆ ಇನ್ನೊಂದು ತಮಗೆ ಬೆಳೆ ಕೈಗೆ ಸಿಗಬೇಕು, ಅದು ನಿಮಗೆ ಆದಾಯ ತೋರಬೇಕು. ಹೌದ್ ಸರ್, ಈ ತರ ಒಂದು ಯೋಜನೆ ಹಾಕೊಂಡಿದ್ದು ತುಂಬಾ ಸಂತೋಷ. ಪೇರ್ಲೆ ಬೆಳೆ ತರಕಾರಿಗಳನ್ನ ಬೆಳೀತಾ ಇದ್ದೀರಿ, ಈ ನಮ್ಮ ರೈತರಿಗೆ ಏನನ್ನ ಹೇಳಿಕೆ ಬಯಸ್? ನಾನು ಹೇಳೋದು ರೈತರಿಗೆ ಅಂತಂದ್ರೆ ಅಗದಿ ನಮ್ಗ ನಮ್ಮ ಹೊಟ್ಟಿಲೆ ಹುಟ್ಟಿದ ಮಕ್ಕಳ ನಮ್ಮನ್ನ ಮುಂದೆ ಜೋಪಾನ ಮಾಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ನಾವು ಹಚ್ಚಿದ ಗಿಡಗಳು ಮಾತ್ರ ನಮ್ಮನ್ನ ಜೋಪಾನ ಮಾಡ್ತಾವ, ನಮ್ಮ ಬೆನ್ನ ಹಿಂದೆ ಅವ್ರು ಇರ್ತಾವ್ ಸರ್. ನಾವು ಇವತ್ತು ದುಡಿದು ಬಿಟ್ಟೇವಿ ಅಂದ್ರೂ ಆ ಗಿಡ ನಮ್ಮನ್ನ ಕೈ ಬಿಡೋದಿಲ್ಲ, ನಮಗೆ ಫಲ ಕೊಟ್ಟ ಕೊಡ್ತಾವು. ಅದಕ್ಕಾಗಿ ಎಲ್ಲರೂ ಬೆಳಿಗ್ಗೆ 5 ಗಂಟೆಗೆದ್ದು ಹೊಲದೊಳಗೆ ಕೆಲಸ ಮಾಡಿದ್ರೆ ಅಗದಿ ಕೆಲಸ ಸಕ್ಸಸ್ ಆಕತ್ ಸರ್. ನಾವು ಇವತ್ತು ಮಾಡೋದನ್ನ ಇನ್ನು 8 ದಿನಕ್ಕೆ ಮಾಡಿದ್ರೆ ನಾವು ಮಾಡಿ ಪ್ರಯೋಜನ ಇಲ್ಲಂಗೆ ಆಕತಿ. ಯಾವಾಗ ಮಾಡ್ಬೇಕನ್ನೋ ಕೆಲಸನ ಆವಾಗ ಮಾಡ್ಲೇಬೇಕು ಸರ್. ಅಂದ್ರೆ ಅದಕ್ಕೆ ಒಂದು ಜೀವ ಐತಲ್ ಸರ್, ಆ ಜೀವಕ್ಕೆ ನಾವು ತೊಂದರೆ ಮಾಡಿದ್ವಿ ಅಂತಂದ್ರೆ ನಮಗೆ ಫಲ ಕೊಡೋದಿಲ್ಲ. ಅದು ನಮಗೆ ಯಾವ್ದಾರ ಒಂದು ಜಾಸ್ತಿ ಪ್ರೆಷರ್ ಕಾಟ್ ಇತ್ತಂದ್ರೆ ನಾವು ತಿಂದ್ಕೊಳ್ಳ ನಮ್ಗೆ ಹೊಟ್ಟೆಗೆ ಹತ್ತದಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಅದು ನಮ್ಮನ್ನು ನೆಚ್ಚಿ ಅದು ಫಲ ಕೊಡ್ತಿರ್ತದೆ. ಮತ್ತೆ ಅದಕ್ಕೆ ಅಲಕ್ಷ್ಯ ಮಾಡಿದ್ರೆ ನಮಗೆ ಹೆಂಗೆ ಫಲ ಕೊಡಬೇಕು ಸರ್? ಅದು ನಮ್ಮ ಯುವ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಹೇಳಬೇಡ್ರಿ. ಯಾಕೆ ಲಾಭ ಇಲ್ಲ ಅಂತ ಹೇಳಬೇಡ್ರಿ ಅಂತಂದ್ರೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದನೂ ಕೃಷಿ ಒಳಗೆ ಬದುಕ್ಯಾರ, ನಾವು ಕೃಷಿ ಒಳಗೆ ಬದುಕ್ತೀವಿ. ಆದ್ರೆ ನಾವು ದುಡಿಲಾರಕ್ಕೆ ಅದ್ರಾಗ ಲಾಭ ಇಲ್ಲ ಅಂತೇಳಿ ನಮ್ಮ ಮೇಲಿನ ತಪ್ಪನ ಭೂಮಿ ಮೇಲೆ ಹೊರಸೋದು ಬ್ಯಾಡ ಸರ್ ನಾವು. ಯಾಕಂತಂದ್ರೆ ಇದು ಭೂಮಿ ನಾವು ಎಷ್ಟು ದುಡಿತೈತಿ ಅಷ್ಟು ನಮ್ಗೆ ಸಂಪತ್ ಕೊಡ್ತತಿ. ಯಾರು ಕಮತದ ಬಗ್ಗೆ ಅಲಕ್ಷ್ಯ ಮಾಡಬೇಡ್ರಿ. ಇದ್ರೊಳಗೆ ನಾವು ಎಷ್ಟು ಶ್ರಮ ಪಟ್ಟು ನಾವು ದುಡಿತೇವಿ, ದುಡಿದಿದ್ದ ಆದಾಯನ ನಾವು ಸರಿಯಾಗಿ ಉಪಯೋಗ ಮಾಡಕೊಳಕ್ ಬರ್ಲಿಲ್ಲ ಅಂತಂತೇಳಿ ಆ ಭೂಮಿ ಮೇಲೆ ಹಾಕಿದ್ರ ಅದೇನ್ ಮಾಡಕ್ ಹೋದೈತ್ರಿ? ಸಾಕಷ್ಟು ಬರ್ತತಿ ಭೂಮ್ಯಾಗ, ಯಾಕೆ ಬರೋದಿಲ್ರಿ? ನಾವು ಈ ಭೂಮಿ ಮಾರುವುದಾಗ್ಲಿ ಇದ್ರಾಗ ಏನೈತಿ, ಜಗ್ ರೊಕ್ಕ ಬರ್ತತಿ, ಇದನ್ನ ಮಾರಿಬಿಡುನು. ಇದನ್ನೆಲ್ಲ ಮಾಡಬೇಡ್ರಿ. ಇದನ್ನ ನಂಬಿದ್ರ ನಂಬದಾರನ ಕೈ ಬಿಡದಂತ ಕೃಷಿ ಅಂದ್ರ ಇದ ಒಂದರಿ. ನಮಗ ಗೋರ್ಮೆಂಟ್ ಸತ್ಯಕ ಜಗ್ ಸವಲತ್ತು ಕೊಟ್ಟತಿ, ಅದನ್ನ ಎದಕ್ ಉಪಯೋಗಿಸುವಂತೇವ್ ನಾವು? ಕಮತಕ್ಕಂತೇಳಿ ತಗೊಂತೀವಿ, ಬ್ಯಾರೆ ಅದಕ್ಕೆ ಅಂತೇಳಿ ಉಪಯೋಗಿಸುವಂತ. ಅದ ಎದಕ್ ಕೊಟ್ಟಿರ್ತಾರ, ನಾವ್ ಏನ್ ಮಾಡ್ಬೇಕು? ಈಗ ನನಗೆ ಈ ಪ್ಯಾರ್ಲ ಗಿಡ ಹಚ್ಚಕಾದ್ರು ಗೋರ್ಮೆಂಟ್ ರೊಕ್ಕ ಕೊಟ್ಟತ್ರಿ. ನಾನು ನನ್ನ ಕಡೆಯಿಂದ ಜಾಸ್ತಿ ಮತ್ತೆ ಅದಕ್ಕೆ ಹಾಕಿ ನಾವು ತೋಟ ಮಾಡ್ಕೊಂಡಿ, ಅದ ರೊಕ್ಕ ಬ್ಯಾರೆದಕ್ ಹಾಕಿ ನನಗೆ ಏನಾಗೈತಿ ಅಂತ ಕುಂತ್ರೆ ಅದ್ರಾಗ ಲಾಭ ಬರ್ತೈತಿ ಸರ್? ಬರುದೇಲ್ರಿ ಸರ್ ಲಾಭ ಅದ್ರಾಗ. ನಾವು ಯಾವಾಗಲೂ ಕಮತದಷ್ಟು ಲಾಭ ಯಾವ ನೌಕರಿಯಾಗೂ ಇಲ್ರಿ ಸರ್. ಆದ್ರೆ ನಮ್ಮನ್ನ ಹಿಂದೆ ಇದನ್ನ ದುಡಿ ಅಂತ ಹೇಳೋರಿಲ್ಲ. ನೌಕರಿದಾರಿಗೆ ಟೈಮ್ ಸೀರ್ ಯಾಕೆ ಬಂದಿಲ್ಲ ಅಂತ ಕೇಳೋರದಾರ, ನಮ್ಮನ್ನ ಕೇಳೋರಿಲ್ಲ. ನಮ್ಮನ್ನ ಕೇಳೋರಿಲ್ಲ ಅಂತೇಳಿ ನಾವ್ ಏನಾರ ಮಾಡಬಹುದು ಸರ್. ಆದ್ರೆ ಕೃಷಿ ಒಳಗ ಚಂದಾಗಿ ನಾವು ದುಡಿದ್ರ ಇದ್ರೊಳಗ ಐತೆ ಐತೆ ಸರ್. ತೋಟ ಮಾಡೋದು ಬಹಳ ಚಲೋ ಸರ್. ಎಲ್ಲಾರು ತೋಟ ಮಾಡೋದ್ರಿಂದನ ಇದಲ್ಲ ಅಂತಲ್ಲ, ಆದ್ರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕ ಅಷ್ಟು ನಾವು ತೋಟ ಮಾಡ್ಕೊಲಿ. ತೆಂಗಿನ ತೋಟದಾಗೂ ಲಾಭ ಐತಿ ಸರ್, ಆದ್ರೆ ಪ್ಯಾರ ತೋಟದಾಗೂ ಲಾಭ ಐತಿ, ನಿಂಬಿ ಗಿಡದಾಗ ಲಾಭ ಐತಿ. ನಮ್ಗ ಎಷ್ಟು ನೀಗ್ತೈತಿ ಅಷ್ಟ ಮಾಡ್ಕೋಬೇಕು. ಜಾಸ್ತಿ ಮಾಡಿ ಅದನ್ನ ಕೆಡಿಸಿ ಇದು ಮಾಡಿದ್ರ ಅದು ನಮ್ಗ ಲಾಭ ಕೊಡುದಿಲ್ಲ, ಲುಕ್ಷಾಣಿ ಕೊಟ್ಟೋಕತಿ. ನಾ ತೋಟ ಮಾಡಿ ಹಾಳಾನಿ, ನಾ ಇದನ್ ಮಾಡಿ ಹಾಳಾನಿ ಅಂತಾರಲ್ಲ ಸರ್, ಜಾಸ್ತಿ ನೀಗದಂಗ ಮಾಡಿದ್ರ ಅದಕ್ಕ ನಮ್ಗ ಲಾಭ ಕೊಡುದಿಲ್ಲ. ನಾವು 10 ಗಿಡ ಹಚ್ಚುವಲ್ಲಿ 5 ಗಿಡ ಹಚ್ಚಿ 5 ಗಿಡ ಜೋಪಾನ ಮಾಡಿದ್ರ 15 ಗಿಡಗೂ ಫಲ ಕೊಡುವಷ್ಟು ಬರೀ ಅವ 10 ಗಿಡ ಕೊಡ್ತಾವ. ಅದಕ್ಕ ನಾಳೆ ಮಾಡೋದು ಇವತ್ತ ಮಾಡ್ಬೇಕು. ಇವತ್ತು ಎಣ್ಣೆ ಹೊಡಿಬೇಕಿಲ್ರಿ, ಹೊಡ್ಲೇಬೇಕು. ಇವತ್ತು ಗೊಬ್ಬರ ಹಾಕ್ಬೇಕಿಲ್ರಿ, ಹಾಕ್ಲೇಬೇಕು. ಇವತ್ತು ಗಿಡಕ್ಕ ಯಾವ್ದಾರ ಕ್ರಿಮಿ ಅದಾವೋ ಇಲ್ಲೋ ಚೆಕ್ ಮಾಡ್ತಾ ಇರ್ಬೇಕು. ಅವು ಸೈಜ್ ಆಗುವುದು ತಿಳಿಸಿದ್ರಿ. ಆಕಾಶವಾಣಿಗೆ ಬಂದು ಪೇರ್ಲೆ ಬೆಳೆಯ ಕುರಿತು ಮಾಹಿತಿಯನ್ನ ನೀಡಿದಕ್ಕಾಗಿ ವೈಯಕ್ತಿಕವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪೇರಲ ಬೆಳೆ ಬೇಸಾಯ ಕ್ರಮಗಳು ಈ ಕುರಿತು ಹುಬ್ಬಳ್ಳಿ ತಾಲೂಕು ಅರಳಿಕಟ್ಟಿ ಗ್ರಾಮದ ಹಿರಿಯ ರೈತರಾದ ಸೋಮನಗೌಡ ಮರಿಗೌಡ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮತ್ತೆ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ಧಾರವಾಡದ ಮನಸೂರಿನ ಚಿನ್ನವ್ವ ಗದಗಯ್ಯ ಶಿವಬಸಯ್ಯನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಚಂದವಾಗಿ ಮಾತನಾಡನ ಎನ ಕುಡನ ಕಲಿ ಮಾಡನ ಕೃಷ್ಣನ, ಎನ ಕುಡನ ಕಲಿ ಮಾಡನ ಕೃಷ್ಣನ. ಚಂದವಾಗಿ ಬಂದ ಕೃಷ್ಣ ಚಂದುಳ್ ಹರಿನೆಲ ನಿಂತನ, ಚಂದವಾಗಿ ಬಂದ ಕೃಷ್ಣ ಚಂದುಳ್ ಹರಿನೆಲ ನಿಂತನ. ಚಂದವಾಗಿ ಮಾತನಾಡನ ಎನ ಕುಡನ ಕಲಿ ಮಾಡನ ಕೃಷ್ಣನ, ಎನ ಕುಡನ ಕಲಿ ಮಾಡನ ಕೃಷ್ಣನ, ಎನ ಕುಡನ ಕಲಿ ಮಾಡನ ಕೃಷ್ಣನ, ಎನ ಕುಡನ ಕಲಿ ಮಾಡನ ಕೃಷ್ಣನ. ಹಾಲಿನ ಕೊಡವು ಮೊಸರಿನ ಗಡಗಿ ಅವಸರಲಿಂದ ಮಾರಲಿ ಬಂದ, ಹಾಲಿನ ಕೊಡವು ಮೊಸರಿನ ಗಡಗಿ ಅವಸರಲಿಂದ ಮಾರಲಿ ಬಂದ, ಅವಸರಲಿಂದ ಓಡಿ ಬಂದ ಕೃಷ್ಣ ಹಾಲ ಕುಡಿದನ, ಮೊಸರಿನ ಗಡಗಿ ಒಡಿಸನ ಕೃಷ್ಣನ, ಮೊಸರಿನ ಗಡಗಿ ಒಡಿದನ ಕೃಷ್ಣನ, ಗಡಗಿ ಒಡಿದನ ಕೃಷ್ಣನ, ಮೊಸರಿನ ಗಡಗಿ ಒಡಿದನ ಕೃಷ್ಣನ. ಯಾಡೋ ಕೃಷ್ಣ ಪಾದವಲ್ಲ ಬೇಡಿಕೊಳ್ಳುವೆ ಕೈಯ ಮುಗಿದು, ಬ್ಯಾಡೋ ಕೃಷ್ಣ ಪಾದವಲ್ಲ ಬೇಡಿಕೊಳ್ಳುವೆ ಕೈಯ ಮುಗಿದ, ಸ್ವತಃ ಮಾಡಿ ನಮ್ರತಾಳಿಯಕ ಸತಿಯಾರಿಲ್ಲೆನ, ಮನಿಯಗನಾರ್ಯಾರಿಲ್ಲೆನ ಕೃಷ್ಣನ, ಮನಿಯಗನಾರ್ಯಾರಿಲ್ಲೆನ ಕೃಷ್ಣನ, ಕೃಷ್ಣನ ಕೃಷ್ಣನ, ಮನಿಯಗನಾರ್ಯಾರಿಲ್ಲೆನ ಕೃಷ್ಣನ. ಹತ್ತು ಬರಳಲಿ ಹರಳಿ ನುಂಗರ ತುಟಿ ಎಂಬುದು ಹೌಳದ ಬಣ್ಣ, ಹತ್ತು ಬರಳಲಿ ಹರಳಿ ನುಂಗರ ತುಟಿ ಎಂಬುದು ಹೌಳದ ಬಣ್ಣ, ಸ್ವತಃ ಮಾಡಿ ನಮ್ರತಾಳಿಯಕ ಸತಿಯಾಳಿಲ್ಲೆನ, ಮನಿಯಗನಾರ್ಯಾರಿಲ್ಲೆನ ಕೃಷ್ಣನ, ಮನಿಯಗನಾರ್ಯಾರಿಲ್ಲೆನ ಕೃಷ್ಣನ, ಮನಿಯಗನಾರ್ಯಾರಿಲ್ಲೆನ ಕೃಷ್ಣನ, ಮನಿಯಗನಾರ್ಯಾರಿಲ್ಲೆನ ಕೃಷ್ಣನ. ಕಾಲಲು ಗೆಜ್ಜಿ ಕೈಯಲ್ಲಿ ಕೊಳಲು ಹತ್ತು ಬರಳಲಿ ಹರಳಿ ನುಂಗರ, ಕಾಲಲು ಗೆಜ್ಜಿ ಕೈಯಲ್ಲಿ ಕೊಳಲು ಹತ್ತು ಬರಳಲಿ ಹರಳಿ ನುಂಗರ, ಸ್ವತಃ ಮಾಡಿ ನಮ್ರತಾಳಿಯಕ ಸತಿಯಾಳಿಲ್ಲೆನ ಮನಿಯಗ ನಾರ್ಯಾರಿಲ್ಲೆನ ಕೃಷ್ಣನ ಮನಿಯಗ ನಾರ್ಯಾರಿಲ್ಲೆನ ಕೃಷ್ಣನ ನಾರ್ಯಾರಿಲ್ಲೆನ ಕೃಷ್ಣನ ಮನಿಯಗ ನಾರ್ಯಾರಿಲ್ಲೆನ ಕೃಷ್ಣನ ಕಿರೀಟ ಬಾಯಲ್ಲಿಳೆವು ತುಟಿ ಎಂಬುದು ಹೌಳದ ಬಣ್ಣ ಬಂಗಾರ ಕಿರೀಟ ಬಾಯಲ್ಲಿಳೆವು ತುಟಿ ಎಂಬುದು ಹೌಳದ ಬಣ್ಣ ಸ್ವತಃ ಮಾಡಿ ನಮ್ರತಾಳಿಯಕ ಸತಿಯಾಳಿಲ್ಲೆನ ಮನಿಯಗ ನಾರ್ಯಾರಿಲ್ಲೆನ ಕೃಷ್ಣನ ಮನಿಯಗ ನಾರ್ಯಾರಿಲ್ಲೆನ ಕೃಷ್ಣನ ನಾರ್ಯಾರಿಲ್ಲೆನ ಕೃಷ್ಣನ ಮನಿಯಗ ನಾರ್ಯಾರಿಲ್ಲೆನ ಕೃಷ್ಣನ ನಾರ್ಯಾರಿಲ್ಲೆನ ಕೃಷ್ಣನ ಮನಿಯಗ ನಾರ್ಯಾರಿಲ್ಲೆನ ಕೃಷ್ಣನ ಜಂಬದಾಕ್ಷಿ ಒನವ ಇವನವ ಟೊಂಗೆಲ್ಲ ಬಿಳಿಯ ಮಗೆ ಟೊಂಗೆಲ್ಲ ಬಿಳಿಯ ಮಗೆ ಜಂಬದಾಕ್ಷಿ ಒನವ ಇವನವ ಟೊಂಗೆಲ್ಲ ಬಿಳಿಯ ಮಗೆ ಟೊಂಗೆಲ್ಲ ಬಿಳಿಯ ಮಗೆ ಹತ್ತ ಸುತ್ತಿನ ಗುಡಿಯ ಒತ್ತಿಲಿಗ ಗರಿಗಲ್ಲ ಹತ್ತಿ ನಿಂತಾವ ಎರಡಾನೆ ಜಂಬದಾಕ್ಷಿ ಒನವ ಜಂಬದ್ರಾಕ್ಷಿ ಒನವ ಇವನವ ಟೊಂಗೆಲ್ಲ ಬಿಳಿಯ ಮಗೆ ಟೊಂಗೆಲ್ಲ ಬಿಳಿಯ ಮಗೆ ಹತ್ತಿನಿ ನಿಂತಾವ ಎಳಗಾನೆ ಈ ಗುಡಿಯ ಎಂತ ಶರಣರ ಕಟೀಶಾರ ಜಂಬದ್ರಾಕ್ಷಿ ಒನವ ಜಂಬದ್ರಾಕ್ಷಿ ಒನವ ಇವನವ ಟೊಂಗೆಲ್ಲ ಬಿಳಿಯ ಮಗೆ ಟೊಂಗೆಲ್ಲ ಬಿಳಿಯ ಮಗೆ ಹತ್ತ ಸುತ್ತಿನ ಗುಡಿಯ ಒತ್ತಿಲಿಗ ಗರಿಗಲ್ಲ ಹತ್ತಿ ನಿಂತಾವ ಎರಡಾನೆ ಜಂಬದ್ರಾಕ್ಷಿ ಒನವ ಜಂಬದ್ರಾಕ್ಷಿ ಒನವ ಇವನವ ಟೊಂಗೆಲ್ಲ ಬಿಳಿಯ ಮಗೆ ಟೊಂಗೆಲ್ಲ ಬಿಳಿಯ ಮಗೆ ಹತ್ತಿ ನಿಂತಾವ ಎರಡಾನೆ ಈ ಗುಡಿಯ ಎಂತ ಶರಣರ ಕಟೀಶಾರ ಜಂಬದ್ರಾಕ್ಷಿ